ನೀನೆ ಕೃಷ್ಣನ್ ಭಲೆ ಜೋಡಿ, ಎಲ್ಲಿ ನೀನು ಅಲ್ಲಿ ನಾನು, ಎಲ್ಲಿ ನಾನು ಅಲ್ಲಿ ನೀನು. ನಿನ್ನನ್ನು ಗೆಲ್ಲೋಕೆ, ನಿನ್ನನ್ನು ಕೊಲ್ಲೋಕೆ, ನಿನ್ನನ್ನು ಗೆಲ್ಲೋಕೆ, ನಿನ್ನನ್ನು ಕೊಲ್ಲೋಕೆ ಬಂದ ಹೆಣ್ಣು ನಾನು ಮನ್ನಿಸು. ನಿನ್ನಲ್ಲಿ ಬಿಡಿಪೋಪೋ, ನನ್ನಲ್ಲಿ ಬೇಗ ಬಂದು ನನ್ನ ಪ್ರೀತಿಸು, ನನ್ನನ್ನು ಸ್ವೀಕರಿಸು, ಒಳವಿಂದ ಆಧರಿಸು, ಆಸೆ ಈಡೇರಿಸು, ವಿರಹದ ನೋವನ್ನು ಕರಗಿಸು, ವಿರಹದ ನೋವನ್ನು ಕರಗಿಸು. ನಾನೇ ರಾಧಾ ನೀನೇ ಕೃಷ್ಣ.